ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ಜನಪದ ಸಂಗೀತ. ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಲೂರು ತಾಲೂಕಿನ ಟಿವಿ ಗೋಪಾಲಾಚಾರಿ ಹಾಗೂ ಸಂಘಗಳಿಂದ ಭಜನೆ ಪದಗಳನ್ನು ಬಿತ್ತರಿಸುತ್ತೇವೆ. ಗೋವಿಂದ ಗೋಪಾಲ ಗೋವರ್ಧನ, ನಿನ್ನ ಜಗವೆಲ್ಲವಗಳುವರು ಜನಾರ್ದನ. ಗೋವಿಂದ ಗೋಪಾಲ ಗೋವರ್ಧನ, ನಿನ್ನ ಜಗವೆಲ್ಲವಗಳುವರು ಜನಾರ್ದನ. ವನಮಾಲಿ ದಯ ಮಾಡಿ ನನ ನೋಡಯ, ಸುರಚೀರ ಗುಣಶಾಲಿ ದೋರಯ. ವನಮಾಲಿ ದಯ ಮಾಡಿ ನನ ನೋಡಯ, ಸುರಚೀರ ಗುಣಶಾಲಿ ದಯ ತೋರಯ. ಗೋವಿಂದ ಗೋಪಾಲ ಗೋವರ್ಧನ, ನಿನ್ನ ಜಗವೆಲ್ಲವಗಳುವರು ಜನಾರ್ದನ. ಗೋವಿಂದ ಗೋಪಾಲ ಗೋವರ್ಧನ, ನಿನ್ನ ಜಗವೆಲ್ಲವಗಳುವರು ಜನಾರ್ದನ. ಸುರಲೋಕ ಸಂಪೂಜ ವರದಾಯಕ, ಗೋಪಿ ತರುಣಿ ಜನ ಹೃದಯ ಪರಿಪಾಲಕ. ಅಖಿಲಾಂಡ ನಿನ್ನ ಶುಭ ಶುಕಾಗಲಾಪ, ನಿರುಪಾಮಲಾವಣ್ಯ ನಿನ ಲೀಲೆಯೋ. ಅಖಿಲಾಂಡ ನಿನ್ನ ಶುಭ ಶುಕಾಗಲಾಪ, ನಿರುಪಾಮಲಾವಣ್ಯ ನಿನ ಲೀಲೆಯೋ. ಗೋವಿಂದ ಗೋಪಾಲ ಗೋವರ್ಧನ, ನಿನ್ನ ಜಗವೆಲ್ಲವಗಳುವರು ಜನಾರ್ದನ. ಗೋವಿಂದ ಗೋಪಾಲ ಗೋವರ್ಧನ, ನಿನ್ನ ಜಗವೆಲ್ಲವಗಳುವರು ಜನಾರ್ದನ. ವನಮಾಲಿ ದಯ ಮಾಡಿ ನನ ನೋಡಯ, ಸುರಚೀರ ಗುಣಶಾಲಿ ದಯ ತೋರಯ. ವನಮಾಲಿ ದಯ ಮಾಡಿ ನನ ನೋಡಯ, ಸುರಚೀರ ಗುಣಶಾಲಿ ದಯ ತೋರಯ. ಗೋವಿಂದ ಗೋಪಾಲ ಗೋವರ್ಧನ, ನಿನ್ನ ಜಗವೆಲ್ಲವಗಳುವರು ಜನಾರ್ದನ. ಗೋವಿಂದ ಗೋಪಾಲ ಗೋವರ್ಧನ, ನಿನ್ನ ಜಗವೆಲ್ಲವಗಳುವರು ಜನಾರ್ದನ. ಯದುಕೂಲ ನಂದನ ಗೋಪಾಲಕ, ಶ್ರೀ ಯಶೋದ ತನಯ ಜನರಕ್ಷಕ. ಬ್ರಹ್ಮಾಂಡ ತೋರಿದ ಮುರಳೀಧರ, ಯದು ವಂಶ ಪಾಲಕ ಜನಾರ್ದನ. ಬ್ರಹ್ಮಾಂಡ ತೋರಿದ ಮುರಳೀಧರ, ಯದು ವಂಶ ಪಾಲಕ ಜನಾರ್ದನ. ಗೋವಿಂದ ಗೋಪಾಲ ಗೋವರ್ಧನ, ನಿನ್ನ ಜಗವೆಲ್ಲವಗಳುವರು ಜನಾರ್ದನ. ಗೋವಿಂದ ಗೋಪಾಲ ಗೋವರ್ಧನ, ನಿನ್ನ ಜಗವೆಲ್ಲವಗಳುವರು ಜನಾರ್ದನ. ವನಮಾಲಿ ದಯ ಮಾಡಿ ನನ ನೋಡಯ, ಸುರಚೀರ ಗುಣಶಾಲಿ ದಯ ತೋರಯ. ವನಮಾಲಿ ದಯ ಮಾಡಿ ನನ ನೋಡಯ, ಸುರಚೀರ ಗುಣಶಾಲಿ ದಯ ತೋರಯ. ಗೋವಿಂದ ಗೋಪಾಲ ಗೋವರ್ಧನ, ನಿನ್ನ ಜಗವೆಲ್ಲವಗಳುವರು ಜನಾರ್ದನ. ಗೋವಿಂದ ಗೋಪಾಲ ಗೋವರ್ಧನ, ನಿನ್ನ ಜಗವೆಲ್ಲವಗಳುವರು ಜನಾರ್ದನ. ದಯ ಮಾಡಿ ನನ ನೋಡಯ್ಯ ಸುರ ಚೀರ ಗುಣಶಾಲಿ ದಯ ತೋರಯ್ಯ ನಿನ್ನ ಜಗವೆಲ್ಲ ಹೊಗಳುವರು ಜನಾರ್ದನ ಗೋವಿಂದ ಗೋಪಾಲ ಗೋವರ್ಧನ ನಿನ್ನ ಜಗವೆಲ್ಲ ಹೊಗಳುವರು ಜನಾರ್ದನ ನಿರತವು ಪಾಲಿಸೋ ಕರುಣಾಮಯ ದೇವ ಮುನಿ ಜಾನವಂದಿತ ಪರಿಪಾಲಕ ಮಧುಸೂದನ ಪುಂಡರಿ ಕಾಕ್ಷಿ ಪುರುಷೋತ್ತಮ ಹರಿ ಮಾಧುರ ನಗರಿಯ ಮಧುಸೂದನ ಗೋವಿಂದ ಗೋಪಾಲ ಗೋವರ್ಧನ ನಿನ್ನ ಜಗವೆಲ್ಲ ಹೊಗಳುವರು ಜನಾರ್ದನ ಗೋವಿಂದ ಗೋಪಾಲ ಗೋವರ್ಧನ ನಿನ್ನ ನಮಾಲಿ ದಯ ಮಾಡಿ ನನ ನೋಳಯ್ಯ ಸುರ ಚೀರ ಗುಣಶಾಲಿ ದಯ ತೋರಯ್ಯ ನಮಾಲಿ ದಯ ಮಾಡಿ ನನ ನೋಳಯ್ಯ ಸುರ ಚೀರ ಗುಣಶಾಲಿ ದಯ ತೋರಯ್ಯ ಗೋವಿಂದ ಗೋಪಾಲ ಗೋವರ್ಧನ ನಿನ್ನ ಜಗವೆಲ್ಲ ಹೊಗಳುವರು ಜನಾರ್ದನ ಗೋವಿಂದ ಗೋಪಾಲ ಗೋವರ್ಧನ ನಿನ್ನ ಜಗವೆಲ್ಲ ಹೊಗಳುವರು ಜನಾರ್ದನ ಸಾಸಿರ ನಾಮದ ಋಷಿಕೇಶವ ಶ್ರೀ ವಸುದೇವ ಅಚ್ಯುತ ಅನಂತನ ಶರಣಾಗತ ಶ್ರೀ ಗೋಪಾಲಕ ಕರುಣಾಕರ ನಮ್ಮ ಯದು ಭೂಷಣ ಶರಣಾಗತ ಶ್ರೀ ಗೋಪಾಲಕ ಗೋವಿಂದ ಗೋಪಾಲ ಗೋವರ್ಧನ ನಿನ್ನ ಜಗವೆಲ್ಲ ಹೊಗಳುವರು ಜನಾರ್ದನ ಗೋವಿಂದ ಗೋಪಾಲ ಗೋವರ್ಧನ ನಿನ್ನ ಜಗವೆಲ್ಲ ಹೊಗಳುವರು ಜನಾರ್ದನ ವನಮಾಲಿ ದಯ ಮಾಡಿ ನನ ನೋಡಯ್ಯ ಸುರ ಚೀರ ಗುಣಶಾಲಿ ದಯ ತೋರಯ್ಯ ವನಮಾಲಿ ದಯ ಮಾಡಿ ನನ ನೋಡಯ್ಯ ಸುರ ಚೀರ ಗುಣಶಾಲಿ ದಯ ತೋರಯ್ಯ ಗೋವಿಂದ ಗೋಪಾಲ ಗೋವರ್ಧನ ನಿನ್ನ ಜಗವೆಲ್ಲ ಹೊಗಳುವರು ಜನಾರ್ದನ ಗೋವಿಂದ ಗೋಪಾಲ ಜನಾರ್ದನ ನಯನ ಮನೋಹರ ಮುರಳೀಧರ ಜನರಕ್ಷ ಪಾಲಕ ಜನಾರ್ದನ ಗೋವಿಂದ ಗೋಪಾಲ ಗೋ ಗೋವರ್ಧನ ನಿನ್ನ ಜಗವೆಲ್ಲವಗಳುವರು ಜನಾರ್ದನ. ಮರೆಯಲಾರೆ ನಮ್ಮ ರಂಗನ ಮರೆಯಲಾರೆ ನಮ್ಮ ಮರೆಯಲಾರೆ ನಮ್ಮ ರಂಗನ ಮರೆಯಲಾರೆ ನಮ್ಮ ಮರೆಯಲಾರೆ ನಮ್ಮ ಮಾಗಡಿ ರಂಗನ ಮರೆಯಲಾರೆ ನಮ್ಮ ಮಾಗಡಿ ರಂಗನ ಬೇಡಿದ ವರಗಳ ಕೊಡುವ ಮಹಾತ್ಮನ ಬೇಡಿದ ವರಗಳ ಕೊಡುವ ಮಹಾತ್ಮನ ಮರೆಯಲಾರೆ ನಮ್ಮ ರಂಗನ ಮರೆಯಲಾರೆ ನಮ್ಮ ಮರೆಯಲಾರೆ ನಮ್ಮ ರಂಗನ ಮರೆಯಲಾರೆ ನಮ್ಮ ಕನಸಿನಲ್ಲಿ ಬಂದ ಚಿಂತೆಯ ಮಾಡುವುದೇನೆಂದ ಕನಸಿನಲ್ಲಿ ಬಂದ ಚಿಂತೆಯ ಮಾಡುವುದೇನೆಂದ ಬಲ್ಲೆನು ಭಕ್ತರ ಭಾವದ ಹರಿಕೆಯ ಬಲ್ಲೆನು ಭಕ್ತರ ಭಾವದ ಹರಿಕೆಯ ಅಂಜಲ ಕೈಯಂದ ಭಯವ ಕೋಟ ಅಂಜಲ ಕೈಯಂದ ಭಯವ ಕೋಟ ಮರೆಯಲಾರೆ ನಮ್ಮ ರಂಗನ ಮರೆಯಲಾರೆ ನಮ್ಮ ಮರೆಯ